7:35. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಬೇಸಿಗೆಯಲ್ಲಿ ರೋಬಸ್ಟಾ ಕಾಫಿ ತೋಟಗಳ ನಿರ್ವಹಣೆ ಮತ್ತು ಮಣ್ಣು ಪರೀಕ್ಷೆ ಈ ಕುರಿತು ಡಾಕ್ಟರ್ ಡಿಎಸ್ ಮುಖಾರಿಬ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೋಬಸ್ಟಾ ಕಾಫಿ ತೋಟಗಳಲ್ಲಿ ನೀರಿನ ನಿರ್ವಹಣೆ ಬಗ್ಗೆ, ಹಾಗೆಯೇ ಈ ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೋಬೇಕಾದ್ರೆ ಯಾವ ಕ್ರಮವನ್ನು ಅನುಸರಿಸಬೇಕಾಗತ್ತೆ, ಹಾಗೆಯೇ ಕಾಫಿ ಮಂಡಳಿಯಿಂದ ಕಾಫಿ ಬೆಳೆಗಾರರಿಗೆ ದೊರೆಯುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಗೋಣಿಕೊಪ್ಪಲ್ನಲ್ಲಿರುವಂತಹ ಕಾಫಿ ಮಂಡಳಿಯ ಸಂಪರ್ಕಾಧಿಕಾರಿಗಳು ಹಾಗೂ ಬೇಸಾಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಡಿ ಎಸ್ ಮುಖಾರಿಬ್ ಅವರು. ನಮಸ್ಕಾರ ಡಾಕ್ಟರ್ ಮುಖಾರಿಬ್ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಬೇಸಿಗೆನಲ್ಲಿ ರೋಬಸ್ಟಾ ಕಾಫಿ ತೋಟದಲ್ಲಿ ನಾವು ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಆತ್ಮೀಯ ಕಾಫಿ ಬೆಳೆಗಾರರಿಗೆ ನಮಸ್ಕಾರಗಳು. ಸೊ ನಾನು ಇವತ್ತು ಕಾಫಿ ಬೆಳೆಯಲ್ಲಿ, ಅದರಲ್ಲೂ ರೋಬಸ್ಟಾ ಕಾಫಿಯಲ್ಲಿ ನೀರಿನ ನಿರ್ವಹಣೆ ಮತ್ತು ಅದರ ಮಹತ್ವ ಬಗ್ಗೆ ಸಂಕ್ಷಿಪ್ತವಾಗಿ ತಮ್ಮಲ್ಲಿ ಪರಿಚಯಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ತಮಗೆಲ್ಲ ಗೊತ್ತಿದೆ, ರೋಬಸ್ಟಾ ಕಾಫಿಯಲ್ಲಿ ಇಳುವರಿ ಆಲ್ರೆಡಿ ಆಗೋಗಿದೆ, ಹಾರ್ವೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹಾರ್ವೆಸ್ಟ್ ಕಂಪ್ಲೀಟ್ ಆದ ನಂತರದಲ್ಲಿ ಸರಿಸುಮಾರು 2 ಅಥವಾ 3 ವಾರಗಳ ಅಂತರದನ್ನ ಬಿಟ್ಟು, ಅಂದ್ರೆ ಫೆಬ್ರವರಿ 2ನೇ ವಾರದಿಂದ ಮಾರ್ಚ್ 1ನೇ ವಾರದ ಒಳಗಡೆ ಈಗ ಹೂ ಮಳೆಗೆ ನೀರನ್ನ ಕೊಡಬೇಕಾಗುತ್ತೆ. ಅದಕ್ಕೆ ನಾವು ಬ್ಲಾಸಮ್ ಇರಿಗೇಷನ್ ಅಂತ ಹೇಳ್ತೀವಿ. ಅದು ಎಷ್ಟು ತಾವು ಕೊಡಬೇಕು ಅಂತಂದ್ರೆ ಸರಾಸರಿ 25-40 mm, ಅಂದ್ರೆ 1-1.5 inch ನೀರನ್ನ ಸ್ಪ್ರಿಂಕ್ಲರ್ ಮುಖಾಂತರ ಅಥವಾ ಬೇರೆ ಡ್ರಿಪ್ ಮುಖಾಂತರ ಅಥವಾ ತಮ್ಗೆ ಯಾವ ಸೌಲಭ್ಯ ಇರುತ್ತೆ ಅದು ಪ್ರಿಫರಬಲಿ ಮೆಜಾರಿಟಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸ್ಪ್ರಿಂಕ್ಲರ್ ಮುಖಾಂತರ ನೀರನ್ನ ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, 1 inch ನಿಂದ 1.5 inch ನೀರನ್ನ ನಾವು 3 ಅಥವಾ 4 ತಾಸಲ್ಲಿ ಕೊಟ್ಟಾಗ 7 ಅಥವಾ 8ನೇ ದಿನದ ನಂತರದಲ್ಲಿ ಅದು ಕಂಪ್ಲೀಟ್ ಹೂ ಆಗಿ ಹರಡುತ್ತೆ. ಅದು ನಾವು ಹೂ ಮಳೆ ಅಂತ ಹೇಳ್ತೀವಿ, ಅದು ಬ್ಲಾಸಮ್ ಇರಿಗೇಷನ್ ಅಂತ ಹೇಳ್ತೀವಿ. ಈ ರೋಬಸ್ಟಾ ಕಾಫಿಗೆನೆ ಬೇಸಿಗೆದಲ್ಲಿ ನೀರಿನ ಒಂದು ಅವಶ್ಯಕತೆ ಯಾಕೆ ಇಷ್ಟು ಮಟ್ಟಿಗೆ ಇರುತ್ತೆ ಅಂತೀರಿ? ಖಂಡಿತವಾಗ್ಲೂ ಉತ್ತಮವಾದ ಪ್ರಶ್ನೆ ತಾವು ಕೇಳಿದಿರಿ ಸರ್. ರೈತ ಬಾಂಧವರ ತಮ್ಗೆಲ್ಲ ಗೊತ್ತಿದೆ, ರೋಬಸ್ಟಾ ಗಿಡ ದೈತ್ಯವಾಗಿ ಇದ್ರು ಇದರ ಬೇರಿನ ಆಳ ಏನಿದೆ ಇದು ತುಂಬಾ ಆಳಕ್ಕೆ ಹೋಗೋದಿಲ್ಲ. ನಮ್ಮ ಅರೇಬಿಕಾ ತೋಟ ಏನಾಗುತ್ತೆ, ಸೊ ಅಲ್ಲಿ ಅರೇಬಿಕಾ ಬೇರುಗಳು ಆಳವಾಗಿ ಇಳಿಯುತ್ತೆ. ಹಾಗಾಗ್ಬಿಟ್ಟು ಅದಕ್ಕೆ ನೀರು ಕೊಡಬಾರ್ದು ಅಂತ ಏನಲ್ಲ, ಬಟ್ ಅದಕ್ಕೆ ಈಗ ನಾವೇನ್ ಡ್ರಾಟ್ ಅಂತ ಏನ್ ಹೇಳ್ತೀವಿ ಅಥವಾ ಈಗ ಡ್ರೈ ಪೀರಿಯಡ್ ಅಲ್ಲಿ ತಡ್ಕೊಳ್ಳೋ ಅಂತ ಶಕ್ತಿ ಇರುತ್ತೆ ಅರೇಬಿಕಾಗೆ. ಮತ್ತೆ ಬೆಳಗಿನ ಸಮಯದಲ್ಲಿ ಇದು ಹಿಬ್ಬನಿ ಅಥವಾ ಏನ್ ಬೀಳುತ್ತೆ ಆ ಮಾಯಿಶ್ಚರ್ ಇಂದ ಅಥವಾ ಆ ಹಿಬ್ಬನಿ ನೀರಿಂದನೇ ಇದು ಮಗು ಕಟ್ಟುತ್ತೆ. ಬಟ್ ರೋಬಸ್ಟಾ ಹಾಗಲ್ಲ, ಇದು ಆಳವಾದ ಬೇರುಗಳನ್ನು ಬಿಡೋದಿಲ್ಲ. ಮತ್ತೆ ಗಿಡದ ಸ್ವಲ್ಪ ನೀರಿನ ಅಂಶ ಕಡಿಮೆ ಆದ ತಕ್ಷಣನೇ ಈ ಎಲೆ ಎಲ್ಲ ಈ ತರ ಡ್ರೂಪಿ ಅಂತ ಏನ್ ಹೇಳ್ತೀವಿ ನಾವು, ಈ ತರ ಮಲಗ್ದಂಗೆ ಕಾಣುತ್ತೆ. ಸೊ ಅದೇ ಒಂದು ಸಿಂಪ್ಟಮ್ ನಮ್ಮ ರೋಬಸ್ಟಾಗೆ ಈಗ ನೀರಿನ ಅವಶ್ಯಕತೆ ಇದೆ ಅಂತ. ಇದು ಆಳ ಏನಿರುತ್ತೆ, ಬೇರಿನ ಆಳ ತುಂಬಾ ಒಳಗಡೆ ಹೋಗಿರೋದಿಲ್ಲ, ಅಂದ್ರೆ ಇದು ಶಾಲೋ ರೂಟೆಡ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಈಗ ರೋಬಸ್ಟಾ ಕಾಫಿಗೆ ನಾವು ನೀರನ್ನ ಕೊಡಬೇಕು ಅಂದ್ರೆ ಯಾವ ಕ್ರಮ ಅನುಸರಿಸಬೇಕಾಗತ್ತೆ? ಅಂದ್ರೆ ನಾವು ಸ್ಪ್ರಿಂಕ್ಲರ್ ಮುಖಾಂತರ ಕೊಡೋದು ಉತ್ತಮ ಸರ್. ನಮ್ಮ ಒಂದು ಸಂಶೋಧನೆ ಮತ್ತೆ ನಮ್ಮ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಮಾಡುವಂತಹ ಸಂಶೋಧನೆ ಪ್ರಕಾರ ಈಗ ಇದಕ್ಕೆ ಬ್ಲಾಸಮ್ ಬರ್ಲಬೇಕು ಅಂತಂದ್ರೆ ನಾವು ಸ್ಪ್ರಿಂಕ್ಲರ್ ನೀರಾವರಿ ಮೆಥಡ್ ಏನಿದೆ ಅದು ಉತ್ತಮವಾಗಿ ಅಂತೇಳಿ ಸಾಬೀತಾಗ್ತದೆ. ಇನ್ನು ಹೂ ಮಳೆ ಬರಲಿಲ್ಲ ಅಂತ ಅಂದರೆ ತುಂತುರು ನೀರಾವರಿಯನ್ನೇ ಕೊಡಬೇಕಾಗತ್ತೆ. ಯಾವೊಂದು ಅವಧಿ ಒಳಗಡೆ ಆಗಿ ಈ ನೀರನ್ನು ಕೊಟ್ಟು ಮುಗಿಸ್ಬೇಕಾಗತ್ತೆ? ಅದೇ ನಾ ಹೇಳಿದ್ನಲ್ಲ ಸರ್, ಈಗ ಜನರಲ್ ಏನಾಗುತ್ತೆ ಅಂತಂದ್ರೆ ರೋಬಸ್ಟ ಬೆಳೆಯಲ್ಲಿ ಡಿಸೆಂಬರ್ ಮತ್ತೆ ಜನವರಿ ತಿಂಗಳಲ್ಲಿ ಇದು ಕಟಾವಿಗೆ ಬರುತ್ತೆ. ಸ್ವಲ್ಪ ಲೇಟ್ ಆಗಿ ಆದ್ರೆ ಮ್ಯಾಕ್ಸಿಮಮ್ ಬೈ ಜನವರಿ ಎಂಡ್ ಒಳಗಡೆ ಮುಕ್ತಾಯ ಆಗುತ್ತೆ. ಅದಾದ ನಂತರದಲ್ಲಿ ನಮ್ಗೆ ಯಾವುದೇ ತರ ಮಳೆಗಳು ಬಂದಿರಬಾರದು. ಅಂದ್ರೆ ಉದಾಹರಣೆಗೆ ನಾನು ಫೆಬ್ರವರಿ ಎರಡನೇ ವಾರದ ನಂತರ ಅಂದ್ರೆ ಸೆಕೆಂಡ್ ಫೋರ್ಟ್ ನೈಟ್ ಅಂತ ಏನ್ ಹೇಳ್ತೀವಿ, ಸೊ ಅವಾಗಿಂದ ಹಿಡಿದು ಮಾರ್ಚ್ ಮೊದಲನೇ ವಾರದವರೆಗೂ ನಾವು ಬ್ಲಾಸಮ್ ಇರಿಗೇಷನ್ ನ ಕೊಡಬಹುದು. ತುಂಬಾ ಲೇಟ್ನು ಮಾಡಬಾರ್ದು, ಯಾಕೆ ಅಂತಂದ್ರೆ ಸರಾಸರಿ 30-40 ದಿನದ ಡ್ರೈ ಪೀರಿಯಡ್ ಗಿಡ ಅನುಭವಿಸಿದ್ರೆ ಅಷ್ಟು ಸಾಕು. ಸೊ ತುಂಬಾ ಜಾಸ್ತಿ ಡಿಲೇ ಮಾಡೋದ್ರಿಂದ ಏನಾಗುತ್ತಂದ್ರೆ ಗಿಡ ಇದು ನಾನು ಹೇಳಿದ್ನಲ್ಲ ಶಾಲೋ ರೂಟೆಡ್ ಇರೋದ್ರಿಂದ ವಿಲ್ಟಿಂಗ್ ಸಿಂಪ್ಟಮ್ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈಗ ಕೊಯ್ಲು ಮಾಡೋದಕ್ಕೆ ಸಕಾಲದಲ್ಲಿ ಕೆಲಸಗಾರರು ಸಿಗ್ದಲೆ ತಡ ಆಗಿ ಹೂಗಾಗಿ ಈ ತುಂತುರು ವ್ಯವಸ್ಥೆಯಲ್ಲಿ ನೀರನ್ನು ಕೊಡೋದನ್ನು ಕೂಡ ತಡವಾಗಿ ಕೊಡಬಹುದಾ? ಕೆಲವು ತೋಟಗಳಲ್ಲಿ ನಾನು ನೋಡಿರೋ ಪ್ರಕಾರ ಹಾರ್ವೆಸ್ಟ್ ಮಾಡ್ತಾನೆ ಇರ್ತಾರೆ ಇನ್ನು, ಅವಾಗ್ಲೇನೆ ಬ್ಲಾಸಮ್ ಅಂದ್ರೆ ಹೂ ಮಳೆ ನೀರನ್ನ ಕೊಡ್ತಾರೆ. ಯಾಕಂದ್ರೆ ಕೆಲವರಿಗೆ ಹೊಳೆಯಿಂದ ಅಥವಾ ಅವ್ರಿಗೆ ನೀರಿನ ಸೋರ್ಸ್ ನ್ಯೂನತೆ ಇರುತ್ತೆ. ಸೊ ಆಮೇಲೆ ತುಂಬಾ ಬೇಸಿಗೆಯಲ್ಲಿ ನೀರ್ ಸಿಗುತ್ತೆ ಇಲ್ಲೋ ಅನ್ನೋದ್ರ ಉದ್ದೇಶದಿಂದ ಹಾರ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ನೀರ್ ಕೊಡ್ತಾರೆ, ಅದು ಏನು ಸಮಸ್ಯೆ ಏನಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಇದು ಬ್ಲಾಸಮ್ ಆಗ್ಬಿಡುತ್ತೆ, ಒಂದು 4-5 ದಿನ ನಂತರದಿಂದ ಹೂ ಬಿಟ್ಟು ಬಿಡುತ್ತೆ. ಸೊ ಹಾಗಾಗ್ಬಿಟ್ಟು ನೀರಾವರಿಯಲ್ಲಿ ಎರಡು ವಿಧ ಇದೆ, ಒಂದು ಹೂ ಮಳೆ ಮತ್ತು ಒಂದು ಹಿಮ್ಮಳೆ. ಇದು ತುಂಬಾ ಮುಖ್ಯ ರೋಬಸ್ಟಾದಲ್ಲಿ. ಹೂ ಮಳೆ ನಾನು ಆಲ್ರೆಡಿ ಹೇಳಿದೆ 25-40 mm ನಷ್ಟು, ಮತ್ತೆ ಹಿಮ್ಮಳೆ ಬಂದು ಒಂದು 25 mm ಅಂದ್ರೆ 1 inch ಹಿಮ್ಮಳೆ ಬೇಕಾಗುತ್ತೆ ಇದಕ್ಕೆ. ಸೊ ಇದು ಅಂತರ ಬಂದು ಹೂ ಮಳೆ ಮತ್ತು ಹಿಮ್ಮಳೆಯ ಅಂತರ ಬಂದು ಸರಾಸರಿ 15-20 ದಿನ. ಹಾಗಾಗ್ಬಿಟ್ಟು ನಾವು ಇಮಿಡಿಯೇಟ್ ಆಗಿ ನಾವು ಬ್ಯಾಂಕಿಂಗ್ ಇರಿಗೇಷನ್ ಕೊಡಬೇಕಾಗುತ್ತೆ. ಮೊದಲನೇದಾಗಿ ನಾವಿನ್ನು ಕ್ರಾಪೇ ಹಾರ್ವೆಸ್ಟ್ ಮಾಡಿಲ್ಲ ಅಂದಾಗ ಇರಿಗೇಷನ್ ಕೊಟ್ಟ ತಕ್ಷಣನೇ ಹೂ ಬಂದ್ಬಿಡುತ್ತೆ. ಸೊ ಹೂ ಬಂದಾಗ ತಾವು ಹಾರ್ವೆಸ್ಟ್ ಮಾಡಕ್ ಹೋದಾಗ ಅವಾಗ ನಮ್ಮ ಪರಾಗಸ್ಪರ್ಶ ಕ್ರಿಯೆ ನಡೀತಾ ಇರುತ್ತೆ, ಅದೆಲ್ಲ ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗ್ಬಿಟ್ಟು ಪ್ರಿಫರ್ ಆಗಲಿ ಹಾರ್ವೆಸ್ಟ್ ಮಾಡಿಬಿಟ್ಟು 2-3 ವಾರದಲ್ಲಿ ಇಮಿಡಿಯೇಟ್ ಆಗಿ ಬೇಸಿಗೆ ಪ್ರಾರಂಭ ಆಗಿ ನಮ್ಮಾಗಿ ತಾವು ಕೊಡಬೇಕು. ಹೂ ಮಳೆ ಆಗಿ ಹೂ ಮಳೆ ಕೊಟ್ಟ ತದನಂತರದಲ್ಲಿ ಒಂದು 15-20 ದಿನ ಒಳಗಡೆ ತಾವು ಬ್ಯಾಕಿಂಗ್ ಅಂದ್ರೆ ಹಿಮ್ಮಳೆ ಅಂದ್ರೆ ಇರಿಗೇಷನ್ ಬ್ಯಾಕಿಂಗ್ ಇರಿಗೇಷನ್ಗೆ ರೆಡಿ ಮಾಡ್ಕೋಬೇಕಾಗಿ ಆಗಿರ್ತದೆ. ಈಗ ನೈಸರ್ಗಿಕವಾದಂತ ಮಳೆ ಬಂದು ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಆಗಿರುತ್ತೆ, ಆದ್ರೆ ಹೂ ಅರಳೋದಕ್ಕೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ನಾವು ಈ ತುಂತುರು ಮಳೆಯನ್ನ ತುಂತುರು ನೀರಾವರಿಯನ್ನ ಅನುಸರಿಸಬೇಕಾಗತ್ತ? ಸರ್, ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಈಗ ಒಂದು ಪ್ರೌಢಾವಸ್ಥೆಯಲ್ಲಿ ಇರುವಂತ ಗಿಡ ಏನಿದೆ ಇದು ಸರಾಸರಿ ನಮ್ಮ ಒಂದು ಸಂಶೋಧನೆ ಹಾಗೂ ಅಧ್ಯಯನದ ಪ್ರಕಾರ 200-250 liters ಅಂದ್ರೆ ರೋಬಸ್ಟ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ 800-250 liters ನೀರ್ ಬೇಕಾಗುತ್ತೆ ಒಂದು ಗಿಡಕ್ಕೆ ಸರಾಸರಿ ಇದು. ಸೊ ಅಷ್ಟು ಕಂಪ್ಲೀಟ್ ನೀರ್ ಸಿಕ್ಕಿದ್ರೆ ಮಾತ್ರ ಇದಕ್ಕೆ ನಾವು ಕಂಪ್ಲೀಟ್ ಬ್ಲಾಸಮ್ ಅಂತ ಹೇಳ್ತೀವಿ, ಅಂದ್ರೆ ಸಂಪೂರ್ಣ ಹೂ ಬಿಡುತ್ತೆ. ಸೊ ತಾವು ಹೇಳಿದಂಗೆ ಅಡ್ಡ ಮಳೆ ಬರೋದು ಅಥವಾ 10-20-30 cm ಈ ತರ ಮಳೆ ಬಂದಾಗ ಸೊ ಇದೇನಾಗುತ್ತೆ ಅಂದ್ರೆ ನಿಮ್ಗೆ ರನ್ನಿಂಗ್ ಬ್ಲಾಸಮ್ ಅಂತ ಹೇಳಿ ಇದು ಒಂದು ವಿಷಯ. ರನ್ನಿಂಗ್ ಬ್ಲಾಸಮ್ ಅಂದ್ರೆ ಎಷ್ಟು ಮಾಯಿಶ್ಚರ್ ಇರುತ್ತೆ, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹೂ ಬಿಟ್ಟು ನಿಮ್ಗೆ ಕಂಪ್ಲೀಟ್ ಹೂ ಆಗೋದಿಲ್ಲ. ಇದು ಒಂದು ಒಳ್ಳೆಯ ಪ್ರಕ್ರಿಯೆ ಅಲ್ಲ ಕಾಫಿ ತೋಟದಲ್ಲಿ. ನಾವೊಂದ್ಸರಿ ಈ ಹೂ ಮಳೆ ಮತ್ತೆ ಹಿಮ್ಮಳೆ ಆದ್ಮೇಲೆ ಎಷ್ಟು ದಿನಗಳ ಅಂತರದಲ್ಲಿ ನೀರಾವರಿಯನ್ನ ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ ಬೇಸಿಗೆಯಲ್ಲಿ ಈ ರೋಬಸ್ಟ ಕಾಫಿ ಬೆಳೆಗೆ? ಹೌದು, ಇದು ಒಂದು ತುಂಬಾ ಪ್ರಶ್ನೆ ಸರ್. ಈಗ ನಾನು ಹೇಳಿದೆ ಹೂ ಮಳೆ ಕೊಟ್ಟಾದ್ಮೇಲೆ ಹಿಮ್ಮಳೆ ಆಯ್ತು, ಒಂದು ಒಂದೂವರೆ ಇಂಚಸ್ಟು ಪ್ಲಸ್ 1 inch ಹಿಮ್ಮಳೆ ಆದ್ಮೇಲೆ ನಾವು ಒಂದು 15-20 ದಿನದವರೆಗೂ ಮತ್ತೆ ನಮ್ಗೆ ಯಾವ್ದೇ ತರ ಮಳೆ ಬರಲಿಲ್ಲ ಅಂದ್ರೆ ಸರಾಸರಿ ಒಂದು 20 ದಿನ ಅಥವಾ 25 ದಿನಗಳ ಅಂತರದಲ್ಲಿ ನಮ್ಮ ಈ ಮುಂಗಾರು ಮಳೆ ಪ್ರಾರಂಭ ಆಗುವವರೆಗೂ 1 inch ಅಂದ್ರೆ ಸರಾಸರಿ 25 mm ಅಷ್ಟು ನೀರನ್ನ ಕೊಡ್ಬೇಕಾಗತ್ತೆ. ಇಲ್ಲಾದ್ರೆ ಏನಾಗುತ್ತೆ, ಬ್ಲಾಸಮ್ ಚೆನ್ನಾಗ್ ಆಗಿರುತ್ತೆ, ಬ್ಯಾಕಿಂಗು ಆಗಿರುತ್ತೆ, ಬಟ್ ಸೆಟ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಿ ತಮ್ಗೆ ಆ ವರ್ಷದ ಫಸಲು ಬರೋದಿಲ್ಲ. ನಮ್ಮ ಒಂದು ಅಧ್ಯಯನದ ಪ್ರಕಾರ ಈ ಭೂ ಮಳೆ ಮತ್ತು ಹಿಮ್ಮಳೆ ಇವೆರಡನ್ನ ಸರಿಯಾದ ಸಮಯದಲ್ಲಿ ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟದಾದ್ರೆ ಆ ವರ್ಷದ ಸರಾಸರಿ 40-50% ಬೆಳೆ ಏನಿದೆ ಅದು ನಮ್ಮ ರೈತ ಬಾಂಧವರ ಜೇಬ್ನಲ್ಲಿ ರಿಸರ್ವ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಾತಾವರಣದಲ್ಲಿ ಸ್ವಲ್ಪ ತೇವಾಂಶ ಇದ್ದು ನೆರಳು ಹಿತಕರವಾಗಿದ್ರೆ ಗಿಡ ಕಪಾತನ್ನು ಏನಾದ್ರು ಮಾಡಬಹುದಾ? ಎಸ್, ಆಕ್ಚುಲಿ ಏನಂದ್ರೆ ಗಿಡ ಕಪಾತ್ ಮಾಡ್ಲಿಕ್ಕೂ ನಮ್ಮಲ್ಲಿ ಏನಂತಂದ್ರೆ ನಾವು ಹೇಳೋದು ಒಂದು 2-3 ವಾರಗಳ ಗ್ಯಾಪ್ ಇರಬೇಕು ಅಂತ ಹೇಳ್ತೀವಿ. ಹಾರ್ವೆಸ್ಟ್ ಆಗ್ತದ ನಂತರ ಇಮಿಡಿಯೇಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಬೇಸಿಗೆ ಇರುತ್ತೆ ಮತ್ತೆ ಸಾಯಿಲ್ ಅಲ್ಲಿ ಅಂದ್ರೆ ನಮ್ಮ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಸರಾಸರಿ ಒಂದು ಒಂದು ಅಥವಾ ಒಂದೂವರೆ ಇಂಚಷ್ಟು ಮಳೆನೋ ಅಥವಾ ಒಂದು 40-50 ಸೆಂಟ್ ಮಳೆ ಬಂದಾಗ ಈವನ್ ತಾವು ಕಪಾತನ ಮಾಡಬಹುದು. ಗಿಡ ಕಪಾತಲ್ಲಿ ಏನಾಗುತ್ತಂದ್ರೆ ಎರಡು ವಿಧ ಇದೆ. ಒಂದು ದೊಡ್ಡ ಕಪಾತ್ ಅಂತ ನಾವೇನ್ ಹೇಳ್ತೀವಿ ಅದು, ಮತ್ತೆ ಎರಡನೇದು ಒಂದು ಸಣ್ಣ ಕಪಾತ್ ಅಂತ ಹೇಳ್ತೀವಿ. ಪ್ರತಿ ವರ್ಷ ರಬಸ ತೋಟಗಳಲ್ಲಿ ಒಂದು ಸಣ್ಣ ಕಪಾತ್ ಮಾಡ್ಕೊಂಡು ಹೋದ್ರೆ ಪ್ರತಿ 2 ಅಥವಾ 3 ವರ್ಷಕ್ಕೊಂದ್ಸಲ ಮಾತ್ರ ಒಂದು ದೊಡ್ಡ ಕಪಾತ್ ಮಾಡೋ ಪ್ರಮೇಯ ಬರುತ್ತೆ. ಇಲ್ಲ ಆದ್ರೆ ನಾವು ಇವರು ಕಪಾತಲ್ಲಿ ಮುಖ್ಯವಾಗಿ ತೆಗೆಯೋದು ಈ ಸೋತರಕ್ಕೆ, ನೂಲ್ರಕ್ಕೆ, ಅಡರಕ್ಕೆಗಳು, ಗಂಟರಕ್ಕೆ ಅಂತ ಏನ್ ಹೇಳ್ತೀವಿ ಇಂಥವು. ಅದಾದ್ಮೇಲೆ ಹಿಂದಿನ ವರ್ಷ ಫಸಲು ಕೊಟ್ಟರಂತ ಡೆಡ್ ವುಡ್ ಅಂತ ಏನ್ ಹೇಳ್ತೀವಿ ಅದು, ಅಥವಾ ಈ ರೋಗ ಮತ ಕೀಟ ಬಾಧಿತ ಬ್ರಾಂಚಸ್ ಏನ್ ಇರ್ತಾವ ಅದು ಮಾತ್ರ ನಾವು ತೆಗಿಬೇಕಾಗತ್ತೆ. ಸೊ ಈ ತರ ಕಪಾತು ಮಾಡೋದು ತುಂಬಾ ಉತ್ತಮ. ಬಟ್ ಕಪಾತು ಮಾಡೋಕ್ಕಿಂತ ಮುಂಚೆ ನಮ್ಮ ಮಣ್ಣಲ್ಲಿ ಸ್ವಲ್ಪ ಸರಾಸರಿ ತೇವಾಂಶ ಇರೋದನ್ನ ನೋಡಿಕೊಂಡು ನಾವು ಕಪಾತು ಮಾಡಬೇಕಾಗಿ ನಾವು ಶಿಫಾರಸು ಮಾಡ್ತೀವಿ. ಇನ್ನೊಂದು ಕ್ರಮ ನಾವು ಕಾಫಿ ತೋಟಗಳಲ್ಲಿ ಈ ಬೇಸಿಗೆಯಲ್ಲಿ ಅನುಸರಿಸೋದು ಅಂದ್ರೆ ಈ ಮಣ್ಣಿನ ಪರೀಕ್ಷೆ. ಮುಖ್ಯವಾಗಿ ಈ ಮಣ್ಣು ಪರೀಕ್ಷೆಗೆ ಏನ್ ಕ್ರಮ ಅನುಸರಿಸಬೇಕಾಗುತ್ತೆ ಡಾಕ್ಟರ್ ಮುಖಾರಿಬ್ ಅವರೇ? ಸರ್, ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕೆ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ನಾವು ಹೇಗೆ ನಮ್ಮ ದೇಹದ ಟೆಸ್ಟ್ ಮಾಡಿಸ್ಲಿಕ್ಕೆ ನಾವು ಬ್ಲಡ್ ರಿಪೋರ್ಟ್ ಅಥವಾ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಆತರ ನಮ್ಮ ತೋಟಗಳನ್ನ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದು ತುಂಬಾ ಮುಖ್ಯ. ತಮಗೆ ಗೊತ್ತಿದೆ ಸಾಯಿಲ್ ನ ಮದರ್ ಅರ್ತ್ ಅಂತ ನಾವ್ ಏನ್ ಹೇಳ್ತೀವಿ, ತಾಯಿ ಅಂತ ಏನ್ ಹೇಳ್ತೀವಿ, ಇದು ನಾವು ತುಂಬಾ ಚೆನ್ನಾಗಿ ಸಂರಕ್ಷಣೆ ಮಾಡ್ಕೋಬೇಕಾಗತ್ತೆ. ಸೊ ಮೊದಲನೇದಾಗಿ ತಮಗೆಲ್ಲ ಗೊತ್ತಿದೆ ನಮ್ಮ ಈ ಗುಡ್ಡಗಾಡು ಪ್ರದೇಶ ಅಥವಾ ನಾವೇನು ಮಲೆನಾಡು ಅಂತ ಏನ್ ಹೇಳ್ತೀವಿ, ಈ ನಮ್ಮ ಚಿಕ್ಕಮಗಳೂರು, ಹಾಸನ ಮತ್ತೆ ಕೊಡಗು ಈ 3 ಜಿಲ್ಲೆಗಳಲ್ಲಿ ತುಂಬಾ ಸರಾಸರಿ ಮಳೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಆಗೋದ್ರಿಂದ ತೋಟಗಳ ಮಣ್ಣು ಏನಾಗುತ್ತೆ, ಹುಳಿ ಆಗ್ತಾ ಹೋಗುತ್ತೆ. ಸೊ ಇದು ಎಷ್ಟು ಮಟ್ಟಿಗೆ ಹುಳಿ ಆಗುತ್ತೆ ಅಂತಂದ್ರೆ ನಾವು ಅದನ್ನ ರಸಸಾರದಲ್ಲಿ ಮೆಜರ್ ಮಾಡ್ತೀವಿ, ಅಂದ್ರೆ ಮಣ್ಣಿನ ರಸಸಾರ ಅಂತ ಏನ್ ಹೇಳ್ತೀವಿ, ಸಾಯಿಲ್ pH ಅದು ಕಡಿಮೆ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಕಂಟಿನ್ಯೂಸ್ ಮಳೆ ಆಗೋ ಗುಡ್ಡಗಾಡು ಪ್ರದೇಶಗಳಿಂದ ಇರೋದ್ರಿಂದ. ಸೊ ಇಲ್ಲಿ ನಾವು ನೋಡಿರೋ ಪ್ರಕಾರ ಸರಾಸರಿ 4.5 to 5.5 ಈ ತರ pH ಇರುತ್ತೆ. ತಮ್ಗೆಲ್ಲ ಗೊತ್ತಿದೆ ರಸಸಾರದ ಸ್ಕೇಲ್ ಬಂದ್ಬಿಟ್ಟು 0-14 ಇರುತ್ತೆ. ಸೊ ಅದರಲ್ಲಿ ನಾವು 7 ಅಂತ ಏನಿದೆ ಮಧ್ಯದಲ್ಲಿ ಅದನ್ನ ನ್ಯೂಟ್ರಲ್ ಅಂತ ಹೇಳ್ತೀವಿ, ಅದನ್ನ 7 ಇರಬೇಕು. ಬಟ್ ನಮ್ಮ ಕಾಫಿಗೆ 7 ಅವಶ್ಯಕತೆ ಏನಿಲ್ಲ, ಬಟ್ ಅಟ್ ಲೀಸ್ಟ್ 6 pH ಸರಾಸರಿ ಇರಬೇಕಾಗತ್ತೆ. ಸೊ ತಾವ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಈಗ ಫಸಲು ಹಾರ್ವೆಸ್ಟ್ ಮಾಡೋ ತದನಂತರದಲ್ಲಿ ಯಾವುದೇ ತರ ಗೊಬ್ಬರಗಳನ್ನ ಕೊಟ್ಟಿರಲ್ಲ ಆ ಟೈಮಲ್ಲಿ, ಹಾಗಾಗ್ಬಿಟ್ಟು ಇದು ಸೂಕ್ತವಾದ ಸಮಯ. ಅಂದ್ರೆ ನೀವು ಹೂಮಳೆ ಅಥವಾ ಹಿಮಳೆ ಪ್ರಾರಂಭ ಮಾಡ್ಕಿಂತ ಮುಂಚೆ ಇರಬಹುದು, ಅಥವಾ ಡಿಸೆಂಬರ್ ಜನವರಿಯಲ್ಲಿ ನಾವು ಹಾರ್ವೆಸ್ಟ್ ಮಾಡಿದಾಗ್ಲ ಆದ್ರೂ ಇರ್ಬೋದು. ತಾವೇನ್ ಮಾಡ್ಬೇಕು ಅಂತಂದ್ರೆ 4 ಕಾಫಿ ಗಿಡಗಳ ಮಧ್ಯದಲ್ಲಿ ಒಂದು 9 inch ಅಂದ್ರೆ ನಾವು ಮುಖಾಲಡಿ ಗುಂಡಿ ಅಂತ ಏನ್ ಹೇಳ್ತೀವಿ ಅದನ್ನ ಓಪನ್ ಮಾಡ್ಬಿಟ್ಟು ಸರಾಸರಿ ಒಂದು 10-15-20 ಜಾಗದಲ್ಲಿ ಈ ಗುಂಡಿಗಳನ್ನ ತೆಗೆದು ಆ ಗುಂಡಿಗಳ ಮಣ್ಣುಗಳನ್ನೆಲ್ಲ ತೆಗೆದು ಬಿಟ್ಟು ಆ ಗುಂಡಿ ತೆಗೆದ ತದ ನಂತರದಲ್ಲಿ ಏನು ಈ ಗೋಡೆ ಏನ್ ಆಗಿರುತ್ತೆ ಆ ಗೋಡೆಯಿಂದ ನಾವು ಕೇಕ್ ತರ ಕೆರೆದ ಮಣ್ಣು ಅಂತ ಏನ್ ಹೇಳ್ತೀವಿ. ಸೊ ಅದನ್ನ ಒಂದೊಂದು 2 ಇಡಿಯಷ್ಟು ಒಂದೊಂದು ಗುಂಡಿಯಿಂದ ತಕೊಂಡು ಅದನ್ನೆಲ್ಲವನ್ನು ಒಂದ್ ಕಡೆ ಹಾಕಿ ಒಂದು ಕೇಕ್ ಆಕಾರದಲ್ಲಿ ಮಾಡಿ ಅದನ್ನ 4 ಭಾಗಗಳನ್ನಾಗಿ ಮಾಡಿ ವಿರುದ್ಧ ದಿಕ್ಕಿನ ಭಾಗಗಳನ್ನ ತೆಗೆದ್ಬಿಟ್ಟು ಮಣ್ಣಿನ ಪ್ರಮಾಣನ ಕಡಿಮೆ ಮಾಡ್ತಾ ಬರ್ಬೇಕು. ಉದಾಹರಣೆಗೆ ನಾನು ತೆಗೆದಿದ ಒಂದು 10-20 ಪಾಟ್ ನಲ್ಲಿ ಒಂದು 10 kg ಮಣ್ಣಾಗಿದ್ರೆ ಅದನ್ನ ಈ ಕೇಕ್ ಆಕಾರದಲ್ಲಿ ನಾನೇನ್ ಹೇಳಿದೆ 4 ಭಾಗಗಳು ಮಾಡಿ ವಿರುದ್ಧ ದಿಕ್ಕಿನ ತೆಗಿತಾ ಬರ್ಬೇಕು ಅಂತ ಏನ್ ಹೇಳಿದೆ. ಸೊ ಆತರ ಮಾಡೋದ್ರಿಂದ 5 ಮತ್ತೆ 2.5 ಈ ತರ 2.5 ಮತ್ತೆ 1 kg ಇಷ್ಟು ಸರಾಸರಿ 1 kg ಅಷ್ಟು ಮಣ್ಣನ್ನ ತೆಗಿಬೇಕಾಗಿರುತ್ತೆ. ಸೊ ಇದು ಒಂದು ಮಣ್ಣಿನ ಮಾದರಿ ಅಂತ ಏನ್ ಹೇಳ್ತೀವಿ. ಸೊ ತಮಗೆಲ್ಲ ಗೊತ್ತಿದೆ ತೋಟದಲ್ಲಿ ಮಣ್ಣು ಒಂದೇ ತರ ಇರೋದಿಲ್ಲ. ನಾವು ನಮ್ಮ ಪಟ್ಟೆ ಆಕಾರದಲ್ಲಿ ಅಥವಾ ನಾವು ಗುಂಡಿಗಳನ್ನ ತೆಗೆದಾಗ ಮಣ್ಣಿನ ಪದರ ಅಥವಾ ರಚನೆಗಳು ವ್ಯತ್ಯಾಸ ಕಂಡಾಗ ಆ ಸ್ಯಾಂಪಲ್ ಅನ್ನ ಬೇರೆ ಮಾಡಿ ಸ್ಯಾಂಪಲ್ ಅಂತ ಹೇಳಿ ತೆಗೆದ್ಬಿಟ್ಟು ನಮ್ಮಲ್ಲಿ ಅನಾಲಿಸಿಸ್ ಗೆ ತರಬೇಕು ಅವಕಾಶ ಇದೆ. ಅಂದ್ರೆ ಮಣ್ಣು ಪ್ರಯೋಗಾಲಯಗಳಿಗೆ ಕೊಡಬೇಕಾಗತ್ತೆ. ಹೌದು. ಮತ್ತೆ ಈ ಮಣ್ಣು ಮಾದರಿ ತೆಗಿಬೇಕಾದ್ರೆ ಏನ್ ಎಚ್ಚರಿಕೆ ವಹಿಸಬೇಕಾಗತ್ತೆ? ಇದರಲ್ಲಿ ತುಂಬಾ ಮುಖ್ಯವಾಗಿ ಏನಂದ್ರೆ ಈ ಮರದ ನೆರಳು ಏನಿರುತ್ತೆ ಗಿಡಕ್ ಬುಡದಲ್ಲಿ ಮಣ್ಣಿನ ಮಾದರಿನ ತೆಗಿಬಾರ್ದು. ಆಮೇಲೆ ಎರಡನೇದು ಈ ನಮ್ಮ ಫೆನ್ಸ್ ಅಥವಾ ಬಾರ್ಡರ್ ಅಂತ ಏನ್ ಹೇಳ್ತೀವಿ ಅಲ್ಲಿ ತೆಗಿಬಾರ್ದು. ಅಥವಾ ಏನಾದ್ರೂ ಗೊಬ್ಬರಗಳನ್ನ ಅಥವಾ ಏನಾದ್ರು ಸುಣ್ಣ ಅದೇನಾದ್ರು ಸ್ಟಾಕ್ ಮಾಡಿರ್ತಾರ ಅಂತ ಜಾಗಗಳಲ್ಲಿ ಇದನ್ನ ಬಿಟ್ಟು ಸ್ವಲ್ಪ ಆದಷ್ಟು ಓಪನ್ ಪ್ಯಾಚ್ ಏನಿರುತ್ತೆ ಸರ್ ಅಲ್ಲಿಂದ ನಾನು ಹೇಳಿದಂಗೆ ಮುಖಾಲಡಿ ಗುಂಡಿನ ತೆಗೆದು ಸ್ಯಾಂಪಲ್ ತೆಗಿಲಿಕ್ಕೆ ಅಭ್ಯಂತರ ಇಲ್ಲ. ಹಸಿ ಇದ್ದಾಗ ಸ್ಯಾಂಪಲ್ ತೆಗೆದ್ರೆ ಅದು ಮತ್ತೆ ನಾವು ಅನಾಲಿಸಿಸ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡಬೇಕಾದ್ರೆ ಅದನ್ನ ಒಣಸ್ಬೇಕಾಗತ್ತೆ. ಸೊ ಒಣಸೋದು ಡೈರೆಕ್ಟ್ ಬಿಸಿಲಲ್ಲಿ ಒಣಸ್ಬೇಕು ಆಗೋದಿಲ್ಲ, ಅದನ್ನ ನೆರಳಲ್ಲಿ ಒಣಸ್ಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ತೇವಾಂಶ ಕಡಿಮೆ ಅಥವಾ ಇಲ್ಲದ ಟೈಮಲ್ಲಿ ಮಣ್ಣಿನ ಮಾದರಿ ತೆಗೆದು ಉತ್ತಮ ಸರ್. ಅಂದ್ರೆ ಈ ಮಣ್ಣನ್ನ ಪರೀಕ್ಷೆ ಮಾಡಿ ಆ ನಂತರ ಶಿಫಾರಸು ಕೊಡ್ತೀರಾ? ಹೌದು. ಈಗ ಮಣ್ಣು ಪರೀಕ್ಷೆ ಅಂತ ಹೇಳಿದಾಗ ನಾನು ಮಾದರಿ ಬಗ್ಗೆ ಹೇಳಿದೆ. ಎರಡನೇ ವಿಷಯ ಇಲ್ಲಿ ಏನಪ್ಪ ಅಂದ್ರೆ ಈಗ ಮಾದರಿನ ತೆಗೆದಾಯ್ತು ತಾವು ಎಲ್ಲಿ ತಮ್ಮ ಮಣ್ಣನ್ನ ಪರೀಕ್ಷಿಸಿ ಮಾಡ್ಕೊಳ್ಳೋದು ಅಂತ ಕೇಳೋದಾದ್ರೆ ಕೊಡಗು ಜಿಲ್ಲೆಯಾದ್ಯಂತ ನಾವು 2 ಪ್ರಯೋಗಾಲಯಗಳಿದಾವೆ. ಒಂದು ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳ್ಳಿಲಿ ಒಂದು ಪ್ರಯೋಗಾಲಯ ಇದೆ. ಈಗ ಮತ್ತೆ ಇನ್ನೊಂದು ಹೊಸದಾಗಿ ನಮ್ಮ ಗೋಣಿಕೊಪ್ಪ ಕಾಫಿ ಮಂಡಳಿಯಲ್ಲೂ ಒಂದು ಮಣ್ಣು ಪರೀಕ್ಷಾ ಪ್ರಯೋಗಾಲಯವನ್ನು ಪ್ರಾರಂಭ ಮಾಡಿದೀವಿ. ಈ ದಕ್ಷಿಣ ಕೊಡಗುಗೆ ಸಂಬಂಧಪಟ್ಟ ಕಾಫಿ ಬೆಳೆಗಾರರು ಅಂದ್ರೆ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ಕಾಫಿ ಬೆಳೆಗಾರರು ನಮ್ಮ ಗೋಣಿಕೊಪ್ಪದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ವ್ಯವಸ್ಥೆನ ಕಲ್ಪಿಸಲಾಗಿದೆ. ಮತ್ತೆ ಸೋಮಾರ್ಪೇಟೆ, ವಿಶಾಲ ನಗರ ಹಾಗೂ ಮಡಿಕೇರಿ ತಾಲೂಕು ವ್ಯಾಪ್ತಿಯ ಕಾಫಿ ಬೆಳೆಗಾರರು ಚಟ್ಟಳ್ಳಿ ಕಾಫಿ ಸಂಶೋಧನಾ ಉಪಕೇಂದ್ರದಲ್ಲಿ ತಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಸಲಿಕ್ಕೆ ಅವಕಾಶ ಇದೆ. ಅಂದ್ರೆ ಇಲ್ಲಿ ಆಮ್ಲೀಯತೆಯ ನಿರ್ವಹಣೆಗೆ ಅಲ್ಲದೆ ಪೋಷಕಾಂಶಗಳ ಮಟ್ಟವನ್ನು ಕೂಡ ಪರೀಕ್ಷೆ ಮಾಡಲಾಗುತ್ತೆ ಇಲ್ಲಿ. ಖಂಡಿತವಾಗಿಯೂ ನಾನು ಹೇಳಿದೆ, ಇಲ್ಲಿ ಏನಂತಂದ್ರೆ ಮೊದಲನೇದಾಗಿ ಪರೀಕ್ಷೆಯ ಪ್ರಾರಂಭದಲ್ಲಿ ರಸಸಾರ ಅಂದ್ರೆ pH ನ ಟೆಸ್ಟ್ ಮಾಡ್ತೀವಿ. ಅದಕ್ಕೆ ಮೊತ್ತ ಬಂದ್ಬಿಟ್ಟು ಕೇವಲ 25 ರೂಪಾಯಿ, ಒಂದು ಸ್ಯಾಂಪಲ್ ನ pH ನ ಟೆಸ್ಟ್ ಮಾಡ್ಲಿಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತೀವಿ. ನಮ್ಗೇನ್ ಗೊತ್ತಾಗುತ್ತೆ ಅಂತಂದ್ರೆ ಮಣ್ಣಿನ ರಸಸಾರ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಮಣ್ಣು ಹುಳಿ ಇದೆ ಅಂತ ಅರ್ಥ. ಸೊ ಮಣ್ಣು ಜಾಸ್ತಿ ಹುಳಿ ಆದಂಗೆ ತಾವು ಕೊಟ್ಟ ಗೊಬ್ಬರಗಳು ಅಥವಾ ನೀರು ತಾವೇನು ಪೋಷಣೆ ಮಾಡ್ತೀರಾ ಗಿಡಕ್ಕೆ ಅದು ಸಾಕಾಗೋದಿಲ್ಲ, ಮತ್ತೆ ಗಿಡ ತಗೊಳೋದಿಲ್ಲ ಅದನ್ನ. ಹಾಗಾಗ್ಬಿಟ್ಟು ಒಂದು ಪೂರಕವಾದ ವಾತಾವರಣನ ನಾವು ತೋಟದಲ್ಲಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ತಾವು pH ನ ಆದಷ್ಟು ಒಂದು ಸರಾಸರಿ 6 ಇಟ್ಕೋಬೇಕಾಗತ್ತೆ. ಒಂದು ಅಧ್ಯಯನದ ಪ್ರಕಾರ ಸರಾಸರಿ pH ಉದಾಹರಣೆಗೆ 5.5 to 6 ಇದೆ ಅಂತಂದ್ರೆ ಒಂದು ಅರ್ಧ ಟನ್ನಷ್ಟು ಕೃಷಿ ಸುಣ್ಣ ಅಥವಾ ಡೊಲೊಮೈಟ್. ನಮಗೆಲ್ಲ ಗೊತ್ತಿದೆ ಕೃಷಿ ಸುಣ್ಣದಲ್ಲಿ ಬರೀ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮಾತ್ರ ಇರುತ್ತೆ, ಡೊಲೊಮೈಟ್ ನಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ಮೆಗ್ನೀಷಿಯಂ ಕಾರ್ಬೊನೇಟ್ ಎರಡೂ ಇರುತ್ತೆ. ಸೊ ಒಂದು ವರ್ಷ ನೀವು ಅಗ್ರಿಕಲ್ಚರ್ ಲೈನ್ ಕೃಷಿ ಸುಣ್ಣನ ಬಳಸಿದ್ರೆ ಮತ್ತೆ ಪ್ರತಿ ಒಂದು ಆಲ್ಟರ್ನೇಟ್ ಇಯರ್ ಅಲ್ಲಿ ತಾವು ಡೊಲೊಮೈಟ್ ಸುಣ್ಣನ ಬಳಸಬೇಕಾಗುತ್ತೆ. ಇದು ರಸಸಾರ ಅಥವಾ ಆಮ್ಲೀಯತೆಯನ್ನ ಒಂದು 6 ತರಲಿಕ್ಕೆ. ಇನ್ನೊಂದು ಉದಾಹರಣೆಯಲ್ಲಿ 5 to 5.5 pH ಇದೆ ಅಂತ ನನ್ನ ತೋಟದಲ್ಲಿ ರಸಸಾರ ಗೊತ್ತಾದ್ರೆ ಸರಾಸರಿ 1 ಟನ್ನಷ್ಟು ಕೃಷಿ ಸುಣ್ಣ ಅಥವಾ ಡೊಲೊಮೈಟ್ ನ ಹಾಕ್ಬೇಕಾಗತ್ತೆ. ಇವೆಲ್ಲ ಮೊದಲನೇ ಹಂತದಲ್ಲೇ ನಿರ್ಧಾರ ಆಗುತ್ತೆ. ಸೊ ತಾವು ಮೊದಲನೇದಾಗಿ ಈ pH ಅನ್ನೋದು ಅಥವಾ ರಸಸಾರ ಅಂತ ಏನಿದೆ ಇದನ್ನ ಟೆಸ್ಟ್ ಮಾಡಿಸ್ಕೊಳ್ಬೇಕು ಪ್ರತಿ ವರ್ಷ ಸಾಧ್ಯವಾದ್ರೆ. ಸೊ ಅವಾಗ pH ಒಂದ್ಸಲ ಸರಿ ಆಗ್ತಾ ಬಂತು ಅಂದ್ರೆ ಮುಂದೆ ಕೊಡುವಂತ ನೀರು ಗೊಬ್ಬರ ಅಥವಾ ಮತ್ತೆ ಏನ್ ಪೋಷಕಾಂಶಗಳು ಕೊಡ್ತೀರಾ ಅದು ಗಿಡಕ್ಕೆ ಲಭ್ಯತೆ ಆಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ 1 ಟನ್ ಒಂದು ಹೆಕ್ಟೇರ್ ಗೆ ಕೊಡ್ಬೇಕಾಗತ್ತ? ಹೌದು, ಅದೇನಂತಂದ್ರೆ ನಾವು ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಹಾಕ್ಬೇಕು ಅನ್ನೋದನ್ನ ರಿಪೋರ್ಟ್ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಕಳಿಸ್ತೀವಿ. ಮುಖ್ಯವಾಗಿ ಕಾಫಿ ಮಂಡಳಿಯವರು ಈ ಮಣ್ಣು ಪರೀಕ್ಷೆ ಸೇವೆಯನ್ನ ರೈತ ಬಾಂಧವರಿಗೆ ಒದಗಿಸ್ತಾ ಇದಾರೆ. ಇದಲ್ಲದೆ ಇನ್ನೇನೇನು ಸೌಲಭ್ಯಗಳು ಕಾಫಿ ಮಂಡಳಿಯಿಂದ ನಮ್ಮ ಕಾಫಿ ಬೆಳೆಗಾರರಿಗೆ ದೊರೆತವೆ ಅಂತೀರಿ? ಈಗ ಇದರಲ್ಲಿ ಮಣ್ಣು ಪರೀಕ್ಷೆ ನಾನು ಈ ಪ್ರಯೋಗಾಲಯದ ಬಗ್ಗೆ ಹೇಳಿದೆ, ಅದಲ್ಲದೆ ನಾವು ಹೋಬಳಿ ಮಟ್ಟದಲ್ಲಿ ಮತ್ತು ನಮ್ಮ ಗ್ರಾಮ ಮಟ್ಟಗಳಲ್ಲಿ ಈ ಮಣ್ಣು ಪರೀಕ್ಷಾ ಅಭಿಯಾನಗಳನ್ನ ಇಟ್ಟಿರ್ತೀವಿ. ಸೊ ಆ ಮಣ್ಣು ಪರೀಕ್ಷಾ ಅಭಿಯಾನಗಳಲ್ಲಿ ರೈತರು ಆ ಮಣ್ಣು ಮಾದರಿಯನ್ನ ತಂದು ಆ ಗ್ರಾಮಗಳಲ್ಲಿ ನಾವೆಲ್ಲಿ ಕ್ಯಾಂಪೇನ್ ಮಾಡ್ತೀವಿ ಅಲ್ಲೆಲ್ಲ ತಾವು ಆನ್ ಸ್ಪಾಟ್ ಅಂತ ಏನ್ ಹೇಳ್ತೀವಿ ಸಂಚಾರಿ ಮಣ್ಣು ಪ್ರಯೋಗಾಲಯಗಳ ವ್ಯವಸ್ಥೆ ಇದೆ. ಸೊ ಅಲ್ಲೇ ಬಂದು ಅನಾಲಿಸಿಸ್ ಎಲ್ಲ ಮಾಡಿ ನಾವು ಕೊಡ್ತೀವಿ. ಸೊ ಎರಡನೇದು ತಮಗೆಲ್ಲ ಗೊತ್ತಿದೆ, ಕಾಫಿ ಮಂಡಳಿಯು ರೈತ ಬಾಂಧವರಿಗೆ ತುಂಬಾ ಸವಲತ್ತುಗಳನ್ನ ಕೊಡ್ತಾ ಇದೆ. ಅದರಲ್ಲಿ ಈಗ ಒಂದು ಹೊಸದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗ ನಾವು ನಮ್ಮ ಕಾಫಿ ಮಂಡಳಿಯಿಂದ ಇಂಡಿಯಾ ಕಾಫಿ ಆಪ್ ಅಂತ ಹೇಳಿ ಹೊಸ ಒಂದು ಆಪ್ ನ ಬಿಟ್ಟಿದೀವಿ, ತಮಗೆಲ್ಲ ಗೊತ್ತಿದೆ ಅದು. ಸೊ ತಾವು ಏನ್ ಮಾಡ್ಬೇಕು ಅಂತಂದ್ರೆ ತಮ್ಮ ಈ ಆಂಡ್ರಾಯ್ಡ್ ಫೋನ್ ಗಳನ್ನ ತಗೊಂಡು ಅದರಲ್ಲಿ ಮೊದಲನೇದಾಗಿ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ತಾವು ಇಂಡಿಯಾ ಕಾಫಿ ಆಪ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇಂಡಿಯಾ ಕಾಫಿ ಆಪ್ ಅಂತ ಟೈಪ್ ಮಾಡಿದ್ರೆ ನಮ್ಮ ಒಂದು ಆಪ್ ಬರುತ್ತೆ. ಆಪ್ ನ ತಾವು ಇನ್ಸ್ಟಾಲ್ ಮಾಡಿಕೊಂಡು ತಮ್ಮ ಒಂದು ಬೇಸಿಕ್ ಮಾಹಿತಿಗಳು ಏನಿರುತ್ತೆ ಅದನ್ನ ಅದರಲ್ಲಿ ಫಿಲ್ಅಪ್ ಮಾಡಿ ಒಂದು ಗ್ರೋವರ್ ಅದ ಸ್ಟೇಕ್ ಹೋಲ್ಡರ್ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಅದರಲ್ಲಿ ತಾವು ರಿಜಿಸ್ಟರ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಾಫಿ ಮಂಡಳಿ ಅಂತ ಸಿಗುವಂತ ಎಲ್ಲಾ ಸೌಲಭ್ಯಗಳನ್ನು ಈ ಆಪ್ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ಸರ್ವಿಸಸ್ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈ ಆಪ್ ಅನ್ನ ಅವರು ಬಳಸ್ಕೊಂಡ್ರೆ ಎಲ್ಲಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ಸಿಗುತ್ತೆ? ಖಂಡಿತವಾಗಿ ಸರ್, ಇದು ಈಗ ನಾವು ಮಸ್ತಾಗಿ ಇದನ್ನ ಲಾಂಚ್ ಮಾಡಿದೀವಿ. ಸೊ ಇದರಲ್ಲಿ ತಾವು ಪ್ರತಿ ಸಲ ಕೇಳೋದು ಏನ್ ಬೇಕು ಏನಿಲ್ಲ ಏನಿದೆ ಅಂತ ಕೇಳೋದಕ್ಕಿನ್ನ ಈ ಆಪ್ ನಲ್ಲಿ ಒಬ್ಬ ರೈತ ತನ್ನ RTC ಗಳನ್ನ ಮತ್ತು ತನ್ನ ಬೇಸಿಕ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಒಂದ್ಸಲ ಈ ಕೊಟ್ಮೇಲೆ ಆ ಸಂಬಂಧಪಟ್ಟ ಆಫೀಸರ್ಗೆ ಅದು ಲಿಂಕ್ ಹೋಗಿ ಅಲ್ಲಿಂದ ಅವ್ರು ಅಪ್ರೂವಲ್ ಕೊಡ್ತಾರೆ ತೋಟ ವಿಸಿಟ್ ಮಾಡಿ. ಒಂದ್ಸಲ ಗ್ರೋವರ್ ರಿಜಿಸ್ಟ್ರೇಷನ್ ಅಂದ್ರೆ ಸ್ಟೇಕ್ ಹೋಲ್ಡರ್ ಅಂತ ಒಂದು ಕಾಲಮ್ ಇದೆ, ಇನ್ನೊಂದು CB ಆಫೀಸರ್ ಅಂತ ಎರಡೇ ಇದೆ. ಸೊ ಬೆಳೆಗಾರರ ಮಿತ್ರರು CB ಆಫೀಸರ್ ನ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ, ತಾವೆಲ್ಲ ಸ್ಟೇಕ್ ಹೋಲ್ಡರ್ ಅನ್ನೋದನ್ನ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಅನ್ ಅಕೌಂಟ್ ಅಂತ ಬರುತ್ತೆ. ಅಂದ್ರೆ ನಾವು ಇಮೇಲ್ ID ಒಂದು ಹೊಸ ಮಾಡ್ಕೊಳ್ಳೋ ತರ ಒಂದು ಕ್ರಿಯೇಟ್ ಅಕೌಂಟ್ ನ ತಾವು ಮಾಡ್ಕೊಳ್ಳ ತಕ್ಷಣನೆ ಅದರಲ್ಲಿ ಒಂದು ಸಂಕ್ಷಿಪ್ತವಾದ ನಿಮ್ಮ ಬೇಸಿಕ್ ಮಾಹಿತಿನ ತುಂಬಬೇಕಾಗುತ್ತೆ. ಸೊ ಅದಾದ ನಂತರದಲ್ಲಿ ಅದು ಸಂಬಂಧಪಟ್ಟ ವಲಯದ ಅಧಿಕಾರಿಗಳಿಗೆ ಮೆಸೇಜ್ ಅಲರ್ಟ್ ಬರುತ್ತೆ, ಇಂತ ರೈತರು ಇಂತ ಇದರಲ್ಲಿ ಆಪ್ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಆ ಸಂಬಂಧಪಟ್ಟ ಅಧಿಕಾರಿ ಅದನ್ನ ಅಪ್ರೂವಲ್ ಕೊಡ್ತಾರೆ. ಒಂದ್ಸಲ ಅದು ಅಪ್ರೂವಲ್ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಕಾಫಿ ಮಂಡಳಿಯಿಂದ ಸಿಗುವಂತ ಎಲ್ಲಾ ಸವಲತ್ತುಗಳನ್ನು ಮೋಸೋಬಲ್ಲಿ ನಿಮಗೆ ಆಪ್ ನಲ್ಲಿ ಒಂದ್ ಕ್ಲಿಕ್ ನಲ್ಲಿ ಅವೈಲಬಲ್ ಇರುತ್ತೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಇನ್ನೊಂದೇನು ಅಂತಂದ್ರೆ ಈ ಬೇಸಿಗೆ ಅಂದ ತಕ್ಷಣ ಈ ಕೀಟ ಪೀಡೆಗಳ ಹಾವಳಿನೂ ಕೂಡ ಕಂಡು ಬರುತ್ತೆ ಹೆಚ್ಚಾಗಿ. ಈ ಸಂದರ್ಭದಲ್ಲಿ ನಮ್ಮ ಬೆಳೆಗಾರರು ಯಾವ ಕಾಫಿ ಕೀಟ ಪೀಡೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತೀರಿ? ಜನರಲಿ ಏನಾಗುತ್ತೆ ಅಂತಂದ್ರೆ ಸರ್, ಈಗ ಹೂ ಮತ್ತೆ ನಾವು ಈಗ ಮಳೆ ನೀರಿನ ಮುಖಾಂತರ ಕೊಡೋದ್ರಿಂದ ಸ್ವಲ್ಪ ಹಸಿ ಆಗಿರುತ್ತೆ. ಹಾಗಾಗ್ಬಿಟ್ಟು ಕೆಲವು ಈ ಪರಾಗಸ್ಪರ್ಶ ಕ್ರಿಯೆ ನಡಿಬೇಕಾದ್ರೆ ನಮ್ಮ ಈ ಕೀಟ ಮತ್ತೆ ರೋಗಗಳ ಹಾವಳಿ ಸ್ವಲ್ಪ ಇರುತ್ತೆ. ಸೊ ಅದರಲ್ಲಿ ನಾನು ಹೇಳ್ದಂಗೆ ರೋಬಸ್ಟಾ ಗಿಡದ ಬಗ್ಗೆ ಮಾತಾಡೋದಾದ್ರೆ, ರೋಬಸ್ಟಾದಲ್ಲಿ ತಮಗೆ ಗೊತ್ತಿರೋ ಹಾಗೆ ಇದೊಂಥರ ಹಾರ್ಡಿ ಪ್ಲಾಂಟ್ ಇರೋದ್ರಿಂದ ಸೊ ಇಲ್ಲಿ ನಿಮಗೆ ಮೇಜರ್ ಪೆಸ್ಟ್ ಅಂಡ್ ಡಿಸೀಸಸ್ ಆ ತರ ಏನು ಜಾಸ್ತಿ ನೋಟಿಸ್ ಆಗಲ್ಲ. ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಮಿಲಿ ಬಗ್ಸ್ ಸಮಸ್ಯೆಗಳು ಕಂಡು ಬರುತ್ತೆ. ಅಂತ ಸಮಯದಲ್ಲಿ ತಾವು ತಮ್ಮ ಹತ್ತಿರದ ಕಾಫಿ ಮಂಡಳಿ ಅಧಿಕಾರಿಯ ಸಂಪರ್ಕಕ್ಕೆ ಬಂದು ತಾವು ಹೇಳಿದ್ರೆ ಅವ್ರು ನಿಮಗೆ ಹೇಳ್ಕೊಡ್ತಾರೆ. ಅದಲ್ಲದೆ ಮತ್ತೆ ನಿಮಗೆ ಈಗ ಬೇರೆ ಆತರ ಏನೋ ಈ ಸೆಂಬೋರೋರ್ ಅಂದ್ರೆ ನಾವೇನ್ ಹೇಳ್ತೀವಿ ಅರಬಿಕಾ ಕಾಫಿಯಲ್ಲಿ ಬಂದಾಗ ಈ ಬಿಳಿ ಕಾಂಡ ಕೊರಕದ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ಈಗ ಮೋಹಕ ಬೆಲೆಗಳು ನಮ್ಮ ಕಾಫಿ ಮಂಡಳಿಯ ಕಚೇರಿಗಳಲ್ಲಿ ಲಭ್ಯವಿರುತ್ತೆ. ತಾವು ಮೋಹಕ ಬೆಲೆಗಳನ್ನ ಹಾಕೊಂಡು ಈ ಕಾಫಿ ಸ್ಟೆಂಬೋರೋರ್ ನ ಒಂದು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದು ಬೇಸಿಗೆ ಟೈಮಲ್ಲಿ ಸ್ವಲ್ಪ ಹಾರಾಟದ ಸಮಯ ಇರೋದ್ರಿಂದ ಕಾಫಿ ಸ್ಟೆಂಬೋರೋರ್ ಅಂತ ಏನ್ ಹೇಳ್ತೀವಿ ಬಳಿ ಕಾಂಡಿ ಕೊರಕದ ರೋಗ ಇರುತ್ತೆ ಅರೇಬಿಕಾದಲ್ಲಿ. ಸೊ ರೋಬಸ್ಟಾದಲ್ಲಿ ಸ್ವಲ್ಪ ಅಲ್ಲಲ್ಲಿ ಈ ವರ್ಷ ಏನು ಆ ತರ ಏನ್ ತುಂಬಾ ನೋಟಿಸ್ ಆಗಿಲ್ಲ. ಬೆರಿ ಬರೋ ಸಮಸ್ಯೆ ತುಂಬಾ ಇತ್ತು ಹೋದ ವರ್ಷ. ಈ ವರ್ಷ ಸ್ವಲ್ಪ ಈ ಹವಾಮಾನದ ವೈಪರೀತ್ಯದಿಂದ ಬೆರಿ ಬರೋ ಇನ್ಸಿಡೆಂಟ್ ಆ ತರ ಏನ್ ತುಂಬಾ ಏನ್ ಜಾಸ್ತಿ ಇಲ್ಲ. ಬಟ್ ಆ ತರ ಏನಾದ್ರು ಅಲ್ಲಲ್ಲಿ ಕಂಡು ಬಂದ್ರೆ ನಾವು ಅದಕ್ಕೂ ಮೋಹಕ ಬೆಲೆಗಳಿದಾವೆ. ನಾನು ಬೆರಿ ಬರೋ ಟ್ರಾಪ್ ಅಂದ್ರೆ ಬ್ರೋಕರ್ ಟ್ರಾಪ್ ಅಂತ ನಾವೇನ್ ಹೇಳ್ತೀವಿ, ಅದು ನಮ್ಮ ಕಾಸು ಮಂಡಳಿ ಕಚೇರಿಯಲ್ಲಿ ಲಭ್ಯ ಇರುತ್ತೆ. ತಾವು ಅದನ್ನ 10-15 ಈ ಮೋಹಕ ಬೆಲೆಗಳನ್ನ ಹಾಕಿ ಬೆರಿ ಬರೋರು ಮತ್ತೆ ಕಾಫಿ ವೈಟ್ ಸ್ಟೆಂಬರ್ ಎರಡನ್ನೂ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಈ ಬೇಸಿಗೆನಲ್ಲಿ ಈ ಕಾಫಿ ತೋಟಗಳ ನಿರ್ವಹಣೆ ಬಗ್ಗೆ ತಾವು ಏನ್ ಹೇಳೋದಕ್ಕೆ ಇಚ್ಛಪಡ್ತೀರ? ತಮಗೆಲ್ಲ ಗೊತ್ತಿದೆ ಈ ಕಾಫಿ ತೋಟ ಅಂತ ಅಂದ ತಕ್ಷಣ ಈ ನೆರಳು ತುಂಬಾ ಮುಖ್ಯ ಇಲ್ಲಿ. ಸೊ ತುಂಬಾ ಜನ ಈ ಪೆನ್ಸಿಲ್ ಕಟ್ ಅಂತ ಹೊಡೆದು ಬಿಟ್ಟು ತುಂಬಾ ಓಪನ್ ಕಂಡೀಷನ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ ತಮಗೆ ಗೊತ್ತಿದೆ, ಈಗ ನಮ್ಮ ಜಾಗತಿಕವಾಗಿ ಈ ಹವಾಮಾನದ ಬದಲಾವಣೆ ಅಂದ್ರೆ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಹೇಳ್ತೀವಿ. ಸೊ ಇದರದ ಇಂಪ್ಯಾಕ್ಟ್ ಇಲ್ಲೂ ನಮಗೆ ಕಾಣ್ತಾ ಇರುತ್ತೆ. ನಾವು ಕಾಫಿ ಮಂಡಳಿಯ ಸಂಶೋಧನಾ ಕೇಂದ್ರ ಮತ್ತೆ ಕಾಫಿ ಮಂಡಳಿಯ ಸಂಶೋಧನೆ ಪ್ರಕಾರ ಸರಾಸರಿ ನೆರಳನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಲೈಕ್ ರೋಬಸ್ಟಾ ತೋಟಗಳಲ್ಲಿ ಸರಾಸರಿ 30-40% ಶೇಡ್ ಮತ್ತೆ 40-50% ಶೇಡ್ ನ ಅರಬಿಕಾದಲ್ಲಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಎಲ್ಲಿ ನೆರಳು ಸ್ವಲ್ಪ ಸಾಧಾರಣ ಅಥವಾ ನಾವು ಶಿಫಾರಸು ಮಾಡುವಷ್ಟು ಇರುತ್ತೆ ಅಲ್ಲಿ ಈ ರೋಗ ಮತ್ತೆ ಕೀಟಗಳ ಬಾಧೆ ಇರಬಹುದು ಅಥವಾ ಈ ನೀರಿನ ಸ್ವಲ್ಪ ಮುಂಗಾರು ಮಳೆ ತಡ ಆದ್ರೂ ಸ್ವಲ್ಪ ನೆರಳಿರೋ ಕಡೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ತುಂಬಾ ಓಪನ್ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಮಣ್ಣು ಈಗ ನಮ್ಮ ಕಾಫಿ ಬೆಳೆ ಏನಾಗಿದೆ ಅಂದ್ರೆ ಸತತವಾಗಿ 6 ತುಂಬಾ ಮಳೆ ಬರುತ್ತೆ, ಇನ್ನು 6 ಆಲ್ಮೋಸ್ಟ್ ಡ್ರೈ ಇರುತ್ತೆ. ಸೊ ಈ ಡ್ರೈ ಪೀರಿಯಡ್ ಅಲ್ಲಿ ನಮ್ಮ ಗಿಡಗಳು ಸರ್ವೈವ್ ಆಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೆರಳನ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ಕಪಾತಲ್ಲಿ ಇದು ಗಿಡದಲ್ಲಿ ಇರುವಂತಹ ಅನ್ವಾಂಟೆಡ್ ಅಥವಾ ವೇಸ್ಟ್ ಲೀನ್ ಅಂಡ್ ಲ್ಯಾಂಕಿ ಬ್ರಾಂಚಸ್ ಅನ್ನು ಹೇಳ್ತೀವಿ, ಸೋತ ರೆಕ್ಕೆ ಇನ್ನೊಂದ್ ರೆಕ್ಕೆ ಮತ್ತೆ ರೋಗ ರುಜಿನಗಳಿರುವಂತ ರೆಕ್ಕೆಗಳನ್ನ ಈ ಕಪಾತ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ತೆಗೆದ್ಬಿಟ್ಟು ಸೊ ನೀವು ಗಿಡಕ್ಕೆ ಹೊಸ ನೀಟಾಗಿ ಟ್ರಿಮ್ಮಿಂಗ್ ಮಾಡೋದ್ರಿಂದ ಸೊ ಹೊಸದಾಗಿ ಹೊಸ ಫ್ಲೆಶ್ ಬರೋದ್ರಿಂದ ನಿಮಗೆ ಮುಂದಿನ ಬೆಳವಣಿಗೆ ಪೂರಕವಾದ ವಾತಾವರಣ ಕ್ರಿಯೇಟ್ ಮಾಡಿದಂಗೆ ಆಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ತೋಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ DS ಮುಖಾರಿಬ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-90-63-057. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-90-63-057. ತುಂಬ ಸಂತೋಷ ಡಾಕ್ಟರ್ ಮುಖಾರಿಬ್ ಅವರೇ, ತಾವಿದೋರಿಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ. ರೋಬಸ್ಟಾ ಕಾಫಿ ತೋಟಗಳಲ್ಲಿ ನೀರಿನ ನಿರ್ವಹಣೆಯನ್ನು ಈ ಬೇಸಿಗೆ ಸಮಯದಲ್ಲಿ ಹೇಗೆ ಮಾಡ್ಕೋಬೇಕಾಗತ್ತೆ ಮತ್ತು ಮಣ್ಣು ಪರೀಕ್ಷೆಯನ್ನು ಹೇಗೆ ಮಾಡಿಸ್ಕೋಬೇಕಾಗತ್ತೆ, ಏನು ಕ್ರಮವನ್ನು ಅನುಸರಿಸಬೇಕಾಗತ್ತೆ, ಹಾಗೆಯೇ ಕಾಫಿ ಮಂಡಳಿಯಿಂದ ಯಾವ್ಯಾವ ಸೌಲಭ್ಯಗಳು ದೊರೆತವೆ ಅಂತ ತಾವು ಬಹಳಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇದುವರೆಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೋಬಸ್ಟಾ ಕಾಫಿ ತೋಟಗಳ ನಿರ್ವಹಣೆ ಮತ್ತು ಮಣ್ಣು ಪರೀಕ್ಷೆ ಕುರಿತು ಡಾಕ್ಟರ್ DS ಮುಖಾರಿಬ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇನ್ನು ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,900 ರೂಪಾಯಿಗಳಿಂದ 26,500 ರೂಪಾಯಿಗಳು, ಅರೇಬಿಕಾ ಚೆರ್ರಿ 15,000 ರೂಪಾಯಿಗಳಿಂದ 16,700, ರೋಬಸ್ಟಾ ಪಾರ್ಚ್ಮೆಂಟ್ 22,000 ರೂಪಾಯಿಗಳಿಂದ 22,600, ರೋಬಸ್ಟಾ ಚೆರ್ರಿ 12,100ರಿಂದ 13,000 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಸಸಿಗಳ ತಯಾರಿಕೆ ಮತ್ತು ಆರೈಕೆ ಕುರಿತು ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಈಗ ಶಿವಮೊಗ್ಗ ಸುಬ್ರಹ್ಮಣ್ಯ ಅವರ ಸ್ವರದಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ರಚಿತ ಒಂದು ಭಾವಗೀತೆ. ಕಾಣಬಹುದು ಹೇಗೆ ನಿನ್ನ, ಕರೆಯಬಹುದು ಹೇಗೆ, ಕಾಣಬಹುದು ಹೇಗೆ ನಿನ್ನ, ಕರೆಯಬಹುದು ಹೇಗೆ, ಯಾವ ಎಲ್ಲೇ ಇರದ ನಿನ್ನ ಅರಿಯಬಹುದು ಹೇಗೆ, ಕಾಣಬಹುದು ಹೇಗೆ ನಿನ್ನ, ಕರೆಯಬಹುದು ಹೇಗೆ. ಹಗಲು ನಗಲು ಬೆಳಕ ಚೆಲ್ಲಿ ದೃಷ್ಟಿ ಕೊಡುವ ದಿವ್ಯವೇ, ಇರುಳಿನಲ್ಲಿ ನೀಲನ ಭರಿ ದೀಪ ಉರಿವ ಕರುಣೆಗೆ, ಮಳೆ ಬಿಸಿಲಿನ ಹೊಳೆ ಉಸಿರಿನ ಪಾದದಲ್ಲಿ ಚಲಿಸಿ, ಉದಯಾಸ್ತದ ಹೊನ್ನ ಬಣ್ಣದಲ್ಲಿ ಕುಟಿವ ಭಾಗ್ಯವೇ, ಕಾಣಬಹುದು ಹೇಗೆ ನಿನ್ನ, ಕರೆಯಬಹುದು ಹೇಗೆ. ಎದೆಯಲೆಲ್ಲೋ ಹೊಳೆದು ತುಟಿಯ ತುದಿಗೆ ಬರದೆ ನಿಲುವೆ, ಎದೆಯಲೆಲ್ಲೋ ಹೊಳೆದು ತುಟಿಯ ತುದಿಗೆ ಬರದೆ ನಿಲುವೆ, ಬಳಿಗೆ ನಿಂತು ಸಿಗದೆ ನನ್ನ ಹಂಗಿಸುತ್ತ ನಗುವೆ, ಬಳಿಗೆ ನಿಂತು ಸಿಗದೆ ನನ್ನ ಹೊಂಗಿಸುತ್ತ ನಗುವೆ, ನಿನ್ನ ಹೊರತು ಬಾಳೆಲ್ಲವೂ ಬರಿದು ಎಂದೆನಿಸುವೆ, ಜೀವನದಿ ನೀಡು ಯಾತ್ರೆಗೆ ಅಂತಿಮ ಗುರಿ ಎನಿಸಿಹೇ, ಕಾಣಬಹುದು ಹೇಗೆ ನಿನ್ನ, ಕರೆಯಬಹುದು ಹೇಗೆ, ಯಾವ ಎಲ್ಲೇ ಇರದ ನಿನ್ನ ಅರಿಯಬಹುದು ಹೇಗೆ, ಕಾಣಬಹುದು ಹೇಗೆ ನಿನ್ನ, ಕರೆಯಬಹುದು ಹೇಗೆ. ಶಿವಮೊಗ್ಗ ಸುಬ್ರಹ್ಮಣ್ಯ ಅವರ ಸ್ವರದಲ್ಲಿ ಭಾವಗೀತೆಯನ್ನು ಕೇಳಿದ್ರಿ. ಈಗ ನಿಧನ ಸುದ್ದಿ. ಮುಗುಟಗೇರಿ ಗ್ರಾಮ ಕಾರಳನ್ನ ಪೌತಿ ಆಲೆಮಾಡ ಬೆಳ್ಳೆಪ್ಪ ಇಂಡಮ್ಮು ದೇವಯ್ಯ ಚಂಗು ಅಯ್ಯಂಗ 76ನೇ ಬೈತ್ಲು ಇಂದು ಫಲಕ ಮರಣಪಟ್ಟಿದೆ. ಆಲೆಮಾಡ ನವೀನ್ ಅಯ್ಯಂಡಪ್ಪ, ಆಲೆಮಾಡ ದೇವಯ್ಯ ಚಂಗು ಅಯ್ಯಂಡ ದಪನ ಕಾರ್ಯ ನಾಳೆ ಫಲಕ 10 ಗಂಟೆ ಮೀದ ಓಕ ಕ್ಯಾಕೊಳತ ನಡಪ. ಚೈಯಂಡಾಣೆ ಸಮೀಪದ ಚೇಲಾವರ ಗ್ರಾಮದ ಜೈನರ ಉತ್ತಪ್ಪ ಅವರು ಇಂದು ನಿಧನರಾದರು. 80 ವರ್ಷ ಪ್ರಾಯದ ಜೈನರ ಉತ್ತಪ್ಪ ಅವರ ಅಂತ್ಯಕ್ರಿಯೆ ನಾಳೆ 1 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533 9449829233 ಅಥವಾ jgcs.co.in. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ನಮ್ಮ ನೀರು ನಮ್ಮ ಹಕ್ಕು ಹೆಸರಲ್ಲಿ ಮೇಕೆದಾಟಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಜಲ ನೆಲ ಉಳಿಸುವುದು ಆದ್ಯ ಕರ್ತವ್ಯ. ವಿಶ್ವ ಜಲ ದಿನದ ನಿಟ್ಟಿನಲ್ಲಿ ನೀರಿನ ಮಹತ್ವ ಕುರಿತಂಗೆ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಕಾವೇರಿ ಆರತಿ ಕಾರ್ಯಕ್ರಮದ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿಯವೂ ಭಾಗಮಂಡಲದ ಬಗಂಡೇಶ್ವರ ಹಂಗೆ ಕಾವೇರಿ ಉಗಮಸ್ಥಾನ ತಲಕಾವೇರಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದವು. ಇದೇ ಸಂದರ್ಭ ಕಾವೇರಿ ತೀರ್ಥ ಪ್ರಸಾದನ ತಕ್ಕಂಡು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಿಗೆ ಹಸ್ತಾಂತರಿಸಿದವು. ವಿಶ್ವ ಜಲದಿನದ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ರತಿಜ್ಞಾವಿಧಿ ಸ್ವೀಕಾರ ಅಭಿಯಾನ ಹಮ್ಮಿಕೊಂಡಿದ್ದು ಕುಡಿಯುವ ನೀರಿನ ಮಹತ್ವ ಕುರಿತಂಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಕ. ನೀರಿನ ಮಹತ್ವದ ಬಗ್ಗೆ ಎಲ್ಲವರಲ್ಲೂ ತಿಳುವಳಿಕೆ ಇರಕ್ಕೂ ಆ ನಿಟ್ಟಿನಲ್ಲಿ ಕೆಆರ್ಎಸ್ಲೇನೂ ಸಹ ಕಾವೇರಿ ಆರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾದೆ ಅಂತ ಹೇಳಿದವು. ಈ ಸಂದರ್ಭ ಶಾಸಕರಾದ ಎಎಸ್ ಪೊನ್ನಣ್ಣ, ಡಾಕ್ಟರ್ ಮಂತರ್ಗೌಡ, ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ಸೇರಿದಂಗೆ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿತು. ಸರ್ಕಾರದ ಆದೇಶದಂಗೆ ಜಿಲ್ಲೆಯಲ್ಲಿರುವ ಎಲ್ಲಾ ಹೋಂಸ್ಟೇಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನೋಂದಣಿ ಮಾಡಿಸುವುದು ಕಡ್ಡಾಯ ಆಗಿದ್ದು ಈ ಸಂಬಂಧ ಹೋಂಸ್ಟೇ ಮಾಲೀಕರಿಗೆ ಸಾಕಷ್ಟು ಸಮಯ ಕೊಟ್ಟರೂ ಸುಮಾರು ಹೋಂಸ್ಟೇಗ ನೋಂದಣಿಯಾತ್ಲೆ. ಇದನ್ನು ಜಿಲ್ಲಾಡಳಿತ ಗಂಭೀರ ಆಗಿ ತಕೊಂಡಿದ್ದು ನೋಂದಣಿಯಾಗದ ಹೋಂಸ್ಟೇಗ ಕಡ್ಡಾಯವಾಗಿ ನೋಂದಾಯಿಸಿ ಕಣಿಕೆ ಸೂಚಿಸಲಾಟು. ತಪ್ಪಿರೆ ಕಾನೂನು ಕ್ರಮ ತಕೊಳ್ಳಲಾದೆ ಮಾಹಿತಿ ಇಲ್ಲದೆ ಅನಧಿಕೃತವಾಗಿ ನಡೆಸುತ್ತಿರುವ ಹೋಂಸ್ಟೇಗಳ ಬಗ್ಗೆ ಸಾರ್ವಜನಿಕರು ದೂರು ಅಲ್ಲರೆ ಮಾಹಿತಿ ಇದ್ದರೆ ಅದರ ವಿವರಗಳನ್ನ ಪತ್ರದ ಮೂಲಕ ಉಪನಿರ್ದೇಶಕರ ಕಚೇರಿ, ಪ್ರವಾಸೋದ್ಯಮ ಇಲಾಖೆ, ಸ್ಟುವರ್ಟ್ ಹಿಲ್ ರಸ್ತೆ, ಮಡಿಕೇರಿ ಇಲ್ಲಿಗೆ ತಲುಪಿಸಕ. ಹಂಗೇನೆ ಹೋಟೆಲ್, ರೆಸ್ಟೋರೆಂಟ್, ರೆಸಾರ್ಟ್, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿ ಹಂಗೆ ಮನರಂಜನಾ ಪಾರ್ಕ್ಗಳ ಉದ್ದಿಮೆದಾರರು ತಮ್ಮ ಸಂಸ್ಥೆಯನ್ನು ನೋಂದಣಿ ಮಾಡಿಕೊಳ್ಳೋ ಕೂತ ಇಲಾಖೆಯ ಉಪನಿರ್ದೇಶಕರಾದ ಅನಿತಾ ಭಾಸ್ಕರವು ತಿಳಿಸಿದರು. ಏಡ್ಸ್ ತಡೆಯುವಲ್ಲಿ ಯುವಜನರ ಪಾತ್ರ ತುಂಬಾ ದೊಡ್ಡದು ಅಂತ ಸಮುದಾಯ ಆರೋಗ್ಯ ಕೇಂದ್ರದ ಆಪ್ತ ಸಮಾಲೋಚಕಿ ನಿರ್ಮಲ ಅವು ಹೇಳಿದು. ನಾಪೋಕ್ಲನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆಯ ಕೂಡುಕಟ್ಟಲ್ಲಿ ಆಯೋಜಿಸಲಾಗಿದ್ದ ಹೆಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದವು. ಏಡ್ಸ್ ಹರಡುವ ವಿಧಾನ, ಲಕ್ಷಣಗ, ಅದರಿಂದ ಆಗುವ ಸಮಸ್ಯೆಗ ತಡೆಯಕ್ಕೆ ಅನುಸರಿಸಕ್ಕಾದ ಕ್ರಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಇರಕ್ಕೂ ತೈವು ಹೇಳಿದವು. ಏಡ್ಸ್ ಜಾಗೃತಿ ಮತ್ತು ನಿಯಂತ್ರಣದ ಕುರಿತಂಗೆ ರಸಪ್ರಶ್ನೆ ಸ್ಪರ್ಧೆ ಹಂಗೆ ಚಿತ್ರಕಲಾ ಸ್ಪರ್ಧೆಗಳನ್ನ ನಡೆಸಿ ಗೆದ್ದವಕ್ಕೆ ಇನಾಮ ಹಂಚಿಕೆ ಮಾಡಲಾಯಿತು. ಈ ಸಂದರ್ಭ ಕಾಲೇಜಿನ ಪ್ರಾಂಶುಪಾಲರಾದ ಮನೋಜ್ ಕುಮಾರ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ, ಜಿಲ್ಲಾ ಯುವ ಒಕ್ಕೂಟ, ತಾಲೂಕು ಯುವ ಒಕ್ಕೂಟ ಹಂಗೆ 60 ಬಿಳಿಗೇರಿ ಮತ್ತು ಕುಂಬಳದಾಳು ಪೆರಾತ ಯುವಕ ಸಂಘದ ಕೂಡುಕಟ್ಟಲಿ 35ನೇ ವರ್ಷದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇದೇ April 6 ಬಿಳಿಗೇರಿಯಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮಕ್ಕಳಿಗೆ ಆಟೋಟ ಸ್ಪರ್ಧೆಗ ಗಂಡು ಜನಕ್ಕೆ ವಾಲಿಬಾಲ್ ಹಗ್ಗ ಎಳೆಯೋದು, ಹೆಣ್ಣು ಜನಕ್ಕೆ ಹಗ್ಗ ಎಳೆಯೋದು, ಕೈಗೆ ಗುಂಡು ಹೊಡೆಯೋದು ಸ್ಪರ್ಧೆಗ ನಡೆದಿದೆ. ಭಾಗವಹಿಸುವವು April 6 ಬೆಳಿಗ್ಗೆ 10:30 ಹೆಸರು ನೋಂದಾಯಿಸಿಕೊಂಡು ಭಾಗವಹಿಸಕ. ಈ ಸಂದರ್ಭ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಗಿದೆ. ದಕ್ಷಿಣ ವಲಯದ ಭೂಸೇನಾ ಮುಖ್ಯಸ್ಥರಾದ ಲೆಫ್ಟಿನೆಂಟ್ ಜನರಲ್ ದೀಪಕ್ ಸೇತ್, ಪಿವಿಎಸ್ಎಂ, ಎವಿಎಸ್ಎಂ ಅವರ ಉಪಸ್ಥಿತಿಯಲ್ಲಿ ಮಾಜಿ ಸೈನಿಕರ ತೊಂದರೆ ತಾಪತ್ರಯಗಳನ್ನು ಪರಿಹರಿಸುವ ದೊಡ್ಡ ಮಟ್ಟದ ಸಮಾವೇಶ ಇದೇ 24 ಸೋಮವಾರ ಮಡಿಕೇರಿ ಪೇಟೆನ ಕ್ರಿಸ್ಟಲ್ ಹಾಲ್ನಲ್ಲಿ ನಡೆದಿದೆ. ಜಿಲ್ಲೆನ ಮಾಜಿ ಸೈನಿಕರು ಹಂಗೆ ಅವಲಂಬಿತರು ಭಾಗವಹಿಸಿ ತಮ್ಮ ಸಮಸ್ಯೆ ಗೊಂದಲಗಳಿಗೆ ಪರಿಹಾರನ ಕಂಡುಕೊಳ್ಳಕ. ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ April 20 ಮೇ 4 ಮುಟ್ಟ ಮಡಿಕೇರಿನ ಜಿಲ್ಲಾ ಆಟದ ಬಾಣೆಯಲ್ಲಿ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಟಿ20 ಕ್ರಿಕೆಟ್ ಪಂದ್ಯಾಟ ನಡೆದಿದೆ. 10 ಫ್ರಾಂಚೈಸಿಗ ಭಾಗವಹಿಸಿ ಆಟಗಾರನ ಬಿಡ್ಡಿಂಗ್ ಮುಖಾಂತರ ಈಗಾಗಲೇ ತಕೊಳ್ಳಲಾಟು. ಕೊಡಗು ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಮತ್ತು ಕೊಡಗು ಗೌಡ ಯುವ ವೇದಿಕೆನ ಕೂಡುಕಟ್ಟಲ್ಲಿ ಕುಟುಂಬವಾರು ಹೊನಲು ಬೆಳಕನ ಗಂಡ್ಮಕ್ಕಳ ಮುಕ್ತ ಕಬಡ್ಡಿ ಮಡ್ ಕಬಡ್ಡಿ ಪೈಪೋಟಿ ಸಹ ನಡೆದಿದೆ. ಎನ್ಟಿಇಪಿ ಕಾರ್ಯಕ್ರಮ ಕ್ಷಯಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಇದೇ ತಾರೀಕು 24 ಬೆಳಿಗ್ಗೆ 11 ವಿಶ್ವ ಕ್ಷಯರೋಗ ದಿನಾಚರಣೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಕಾಲೇಜಿನ ಸಭಾಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ 21 ಗ್ರಾಮ ಪಂಚಾಯಿತಿಗ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳಾಗಿ ಆಯ್ಕೆಯಾಟೂತ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರದ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಯವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ.

ಇದೇ ತಿಂಗಳ 28 ಮುದ್ದಂಡ ಹಾಕಿ ಕಪ್ಪು ಕಮೋಳಿ. ಸುದ್ದಿರ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಪಿಣ್ಯ ಕಲ್ಯಾಣ ಇಲಾಖೆ ಅಲ್ಲದೆ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ಈ ಅಂಗಡ ಕೂಟಾದ ನೆಲು ವಿಶ್ವ ಕ್ಷಯರೋಗ ನಾಳು ದಂಡಾರ್ಥ 25 ಕಾರ್ಬಾರ್ಕ್ ಇದೇ ತಿಂಗಳ 24 ಪೊಲಾಕ 11 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಡಪ. ಈ ಕಾರ್ಬಾರ್ಲ್ ಸಣ್ಣ ನೀರಾವರಿ ವಿಜ್ಞಾನ ಪಿಣ್ಯ ತಂತ್ರಜ್ಞಾನ ಸಚಿವ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಎನ್ಎಸ್ ಬೋಸರಾಜು, ಮಡಿಕೇರಿ ವಿಧಾನಸಭಾ ಶಾಸಕ ಡಾಕ್ಟರ್ ಮಂತರ್ಗೌಡ, ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರನ ಅಜ್ಜಿಕುಟ್ಟಿರ ಎಸ್ ಪೊನ್ನಣ, ಸಂಸದಂಗ ಯದುವೀರ್ ಕೃಷ್ಣದತ್ತ ಒಡೆಯರ್ ಮುಖ್ಯ ಪಟ್ಟಂಗ ಕೂಡಿ ಆಡುವ. ಸರ್ಕಾರತ್ರ ಆದೇಶತ್ರ ಪೋಲೆ ಕೊಡಗರ ಕಾರ್ಬಾರ್ ಮಾಡಿಯಂಡ್ರು ಎಲ್ಲ ಹೋಮ್ ಸ್ಟೇಕಾರ ಪ್ರವಾಸೋದ್ಯಮ ಇಲಾಖೆ ನೋಂದಣಿ ಮಾಡಿರುವುದು ಕಡ್ಡಾಯವಾಯಿತುಂಡು. ಈ ಸಂಬಂಧ ಹೋಮ್ ಸ್ಟೇ ಮಾಲೀಕ ಬೋಂಡಿಯಚ್ಚಕ್ಕೆ ಕಾಲ